ಮನುಷ್ಯರಿಗೆ ಹೋಲಿಸಿದರೆ ಎಷ್ಟೋ ಪಟ್ಟು ಜಾಸ್ತಿ ಸೂಕ್ಷ್ಮವಾದಂತಹ ಶಬ್ದವನ್ನು ಕೇಳುವಂತ ಗ್ರಹಿಸುವಂತ ಒಂದು ಶಕ್ತಿಯನ್ನು ಹೊಂದಿದೆ. ಆದ್ದರಿಂದಲೇ ಈ ಸೂಕ್ಷ್ಮತೆಯಿಂದಾಗಿ ಅದಕ್ಕೆ ತುಂಬಾ ದೊಡ್ಡದಾದಂತಹ ಶಬ್ದವನ್ನ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಒಂದು ನಮ್ಮನೆ ಕಿವಿ ನೋವಿನ ಹಾಗೆ ಆಗ್ಬೋದ ಏನೋ, ತುಂಬಾ ದೊಡ್ಡದಾದಂತಹ ಶಬ್ದವನ್ನು ಮಾಡಿದ್ರೆ ಬಹಳ ಹೆದರ್ಕೊಳ್ತವೆ ನಾಯಿಗಳು. ಗುಡುಗು ಸಿಡಿಲು ಬಂದಾಗ ಪಟಾಕಿ ಹೊಡೆದಾಗ ಓಡ್ಕೊಳ್ತವೆ. ಖಂಡಿತವಾಗಿ ಮನುಷ್ಯರಿಗೆ ಕೇಳಿಸಿದಂತಹ ಎಷ್ಟೋ ಶಬ್ದಗಳನ್ನ, ಎಷ್ಟೋ ಸೂಕ್ಷ್ಮವಾದ ಶಬ್ದಗಳನ್ನ ನಾಯಿಗಳು ಕೇಳಿಸಿಕೊಳ್ಳಬಲ್ಲವು. ಮತ್ತೆ ಅದೇ ರೀತಿಯಲ್ಲಿ ಗ್ರಹಣ ಇದು ಮೂಗು, ಮೂಗು ತುಂಬಾ ಸೂಕ್ಷ್ಮವಾದಂತಹ ಒಂದು ವಾಸನೆಯನ್ನು ಗ್ರಹಿಸಬಲ್ಲದು. ಅದೇ ಕಾರಣಕ್ಕೋಸ್ಕರ ಈ ಕ್ರಿಮಿನಲ್ ಅಥವಾ ಅಪರಾಧ ಪ್ರಕರಣಗಳಲ್ಲಿ ಪತ್ತೆ ಹಚ್ಚುವುದರಲ್ಲಿ ಅಥವಾ ಸ್ಫೋಟಗಳನ್ನು ಪತ್ತೆ ಹಚ್ಚುವಲ್ಲಿ ನಾಯಿಗಳನ್ನು ಉಪಯೋಗ ಮಾಡ್ತಾರೆ. ಆಮೇಲೀಗ ಬೇರೆ ಬೇರೆ ತಳಿಗಳು ಕೂಡ ಲಭ್ಯವಿವೆ ಅಂತ ಕೇಳಿದೀವಿ. ಬಹುಶಃ ನಮ್ಮ ಸ್ಥಳೀಯವಾಗಿ ದೊರೆಯುವಂತಹ ಒಂದು ತಳಿಗಳನ್ನ ಬಿಟ್ಟು ಒಳ್ಳೆಯ ತಳಿಗಳು ಅಂದ್ರೆ ಯಾವುವು? ಖಂಡಿತವಾಗಿ ಎಲ್ಲ ತಳಿಗಳು ಕೂಡ ಒಳ್ಳೆಯದೇ ಅವರವರ ಅಭಿರುಚಿಗೆ ತಕ್ಕ ಹಾಗೆ. ಈಗ ತಿಂಡಿಗಳಲ್ಲಿ ಎಲ್ಲ ಯಾವುದು ಒಳ್ಳೆ ತಿಂಡಿ ಯಾವುದು ಕೆಟ್ಟ ತಿಂಡಿ ಅಂತ ಹೇಳಿ ನಾವು ಹೇಳುವ ಹಾಗಿಲ್ಲ. ಅವರವರ ಜಿಹುವೆಗೆ ಅವರವರ ರುಚಿಗೆ ತಕ್ಕ ಹಾಗೆ ಅದೇ ರೀತಿಯಲ್ಲಿ ತಳಿಗಳು ಕೂಡ ಊರ ತಳಿಯೂ ಆಗ್ಬೋದು ಅಥವಾ ಕೆಲವರಿಗೆ ಸಣ್ಣ ತಳಿಗಳು ಸಣ್ಣ ನಾಯಿ ಬೇಕು ಅಂತ ಹೇಳಿ ಆದರೆ ಪೊಮೇರಿಯನ್ ಇರ್ಬೋದು, ಡ್ಯಾಶೋಂಡ್ ಇರ್ಬೋದು, ಲಾಸೋಪ್ಸ್ ಇರ್ಬೋದು, ಹೀಗೆ ಬೇರೆ ಬೇರೆ ತಳಿಗಳಿದ್ದಾವೆ. ಅದೇ ರೀತಿ ಒಂದು ಸ್ವಲ್ಪ ಮಧ್ಯಮ ಒಂದು ತೂಕದಂತಹ ತಳಿಗಳಾಗಬೇಕಾದ್ರೆ ಡಾಬರ್ಮನ್ ಇರ್ಬೋದು ಅಥವಾ ಡಾಲ್ಮೇಷನ್ ಇರ್ಬೋದು ಅಥವಾ ಜರ್ಮನ್ ಶೆಫರ್ಡ್ ಅಥವಾ ಆಲ್ಸೇಷನ್ ಅಂತ ಏನು ಹೇಳ್ತೇವೆ ಅದು ಇರ್ಬೋದು ಹೀಗೆ. ಅಥವಾ ಸ್ವಲ್ಪ ದೊಡ್ಡ ತಳಿಗಳಾದರೆ ರಾಟ್ವೀಲರ್ ಇರ್ಬೋದು, ಗ್ರೇಟ್ ಡೇನ್ ಇರ್ಬೋದು ಅಥವಾ ಸೈಂಟ್ ಬರ್ನಾರ್ಡ್ ಇರ್ಬೋದು. ಇಂತಹ ತಳಿಗಳು ಅವರವರ ಅಭಿರುಚಿಗೆ ಅನುಗುಣವಾಗಿ ಅದರಲ್ಲಿ ಒಳ್ಳೆ ತಳಿ ಅಂತೇಳಿ ಎಲ್ಲ ತಳಿಗಳು ಒಳ್ಳೆದೇ. ಇನ್ನೊಂದು ವಿಚಾರ ಬರ್ತದೆ, ಈಗ ಪ್ಯೂರ್ ಬ್ರೀಡ್ ತಳಿಗಳೇ ಬೇಕಾಗ್ತದೋ ಅಥವಾ ಒಂದು ಕ್ರಾಸ್ ಬ್ರೀಡ್ ಅಂಥದ್ದನ್ನು ಕೂಡ ಬಳಕೆ ಮಾಡಬಹುದಾ ಅಂತ? ಖಂಡಿತವಾಗಿ ಬಳಕೆ ಮಾಡಬಹುದು. ಪ್ಯೂರ್ ಬ್ರೀಡ್ ತಳಿಗಳನ್ನು ಬಳಕೆ ಮಾಡಬಹುದು, ಕ್ರಾಸ್ ಬ್ರೀಡ್ ಅನ್ನು ಬಳಕೆ ಮಾಡಬಹುದು. ಹೀಗೆ ಹೇಳಿದಾಗ ಸಾಮಾನ್ಯವಾಗಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಮೂಡುತ್ತದೆ. ಪ್ಯೂರ್ ಬ್ರೀಡ್ ಅಂತ ಹೇಳಿದ ಕೂಡಲೇ ಹೆಚ್ಚು ಈ ಸಾಕಾಣಿಕೆಯಲ್ಲಿ ಕೂಡ ಹೆಚ್ಚಿನ ವೆಚ್ಚ ಜಾಸ್ತಿ ಅಂತ ಹೇಳ್ಕೊಂಡು, ಖಂಡಿತವಾಗಿ ಹಾಗಿಲ್ಲ. ಎಲ್ಲಾ ಪ್ರಾಣಿಗಳಿಗೆ ಸಮಾನವಾಗಿ ನಿರ್ವಹಣಾ ವೆಚ್ಚ ಇರುವಂತದ್ದು ತೂಕದ ಮೇಲೆ, ದೇಹದ ತೂಕದ ಮೇಲೆ ಈಗ ಆಹಾರದ ಒಂದು ಖರ್ಚು ಬರುವಂತದ್ದು, ಮತ್ತೆ ಬಾಕಿ ಔಷಧಿಗಳಿಗೆ ಅಥವಾ ಈ ಕಾಯಿಲೆ ಬರದಾಗಿ ಔಷಧಿಗಳನ್ನ ನಿರ್ವಹಣಾ ವೆಚ್ಚವನ್ನು ನೋಡಿದ್ರೆ ಎಲ್ಲ ತಳಿಗಳಿಗೆ ಒಂದೇ ಹಾಗೆ ಬರ್ತದಷ್ಟೇ ಹೊರತು ಈ ವಿದೇಶಿ ತಳಿಗೆ ಆಗಲಿ ಅಥವಾ ನಿಮಗೆ ಪ್ಯೂರ್ ಬ್ರೆಡ್ ಶುದ್ಧ ತಳಿಗೆ ಜಾಸ್ತಿ ನಮ್ಮ ಸ್ಥಳೀಯ ನಾಯಿಗೆ ಕಡಿಮೆ ಅಂತ ಹಾಗೇನಿಲ್ಲ. ಸ್ಥಳೀಯ ನಾಯಿಗಳಿಗೆ ಕೂಡ ನಾವು ಅದಕ್ಕೆ ಕಾಲಕಾಲಕ್ಕೆ ಬೇಕಾದಂತಹ ಒಂದು ಔಷಧಿಗಳಿರ್ಬೋದು, ಆಹಾರಗಳಿರ್ಬೋದು ಅಥವಾ ಈ ಮುಂಜಾಗ್ರತಾ ಕ್ರಮ ಇರ್ಬೋದು, ಅದನ್ನು ಮಾಡದೇ ಇದ್ದರೆ ಈ ಶುದ್ಧ ತಳಿಗಳಿಗೆ ಯಾವ ರೀತಿ ಕಾಯಿಲೆಗಳು ಬರ್ತದೋ ಅದೇ ರೀತಿ ದೇಶೀಯ ತಳಿಗಳಿಗಾಗಲಿ ನಮ್ಮ ಸ್ಥಳೀಯ ತಳಿಗಳಿಗಾಗಲಿ ಕೂಡ ಬರ್ತದೆ. ಆಮೇಲೆ ನಾಯಿ ಮರಿಗಳ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ವಯಸ್ಸಿನ ಮರಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಗಂಡು ನಾಯಿ ಮರಿ ಒಳ್ಳೆಯದು ಅಥವಾ ಹೆಣ್ಣು ನಾಯಿ ಮರಿ ಒಳ್ಳೆಯದು ಅಂತ ಒಂದು ಜಿಜ್ಞಾಸೆ ಇರ್ತದೆ? ಖಂಡಿತ. ಈ ನಾಯಿ ಮರಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಮಗೆ ಎಲ್ಲಿಂದ ಆಯ್ಕೆ ಮಾಡಿಕೊಳ್ಬೇಕು, ಯಾವ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ನಾನೀಗ ಹೇಳಿದ ಹಾಗೆ ಅವರವರ ಅಭಿರುಚಿಗೆ ತಕ್ಕ ಹಾಗೆ ಸಣ್ಣ ನಾಯಿ ಬೇಕಾಗ್ತದೆ ಅಥವಾ ದೊಡ್ಡದಾದಂಥ ಒಂದು ಮಧ್ಯಮವಾಗಿ ಬೆಳೆಯುವಂಥದ್ದು ಬೇಕಾಗ್ತದೆ ಅಥವಾ ದೊಡ್ಡದಾದಂಥ ಗಾತ್ರದಲ್ಲಿ ದೊಡ್ಡದಾದಂಥ ನಾಯಿ ಬೇಕಾಗ್ತದೆ ಅಂತ ಹೇಳುವಂಥದ್ದು ಉದ್ದೇಶ ಒಂದು. ಎರಡನೇದಾಗಿ ನಮಗೆ ಯಾವ ಉದ್ದೇಶಕ್ಕೆ ಬೇಕು ಅಂತ ಹೇಳುವಂಥದ್ದು. ಯಾವ ಉದ್ದೇಶಕ್ಕೆ ಅಂದರೆ ಬೊಗಳುವ ಉದ್ದೇಶ, ನಾಯಿ ಕಾಯುವಂತಹ ಉದ್ದೇಶ ಅಥವಾ ಕಂಪ್ಯಾನಿಯನ್ ಎನಿಮಲ್ ಸಾಂಗತ್ಯಕ್ಕೆ ಬೇಕಾದ ಒಂದು ಪ್ರೀತಿಗೋಸ್ಕರ ಸಾಕುವಂಥದ್ದ ಹೀಗೆ ಅಂತ ಹೇಳ್ಕೊಂಡದ್ದು. ಮತ್ತು ಇನ್ನು ನಾವು ಎಲ್ಲಿ ನಮ್ಮ ಒಂದು ಸಾಕುವಂತಹ ಒಂದು ಸನ್ನಿವೇಶ ಪರಿಸರ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಅಂತ ಹೇಳಿದರೆ ಇನ್ನು ವಿವರವಾಗಿ ಹೇಳೋದಾದರೆ ಈಗ ಸಣ್ಣ ತಳಿಗಳನ್ನು ಆಯ್ಕೆ ಮಾಡಿಕೊಳ್ತೇನೆ ಅಂತ ಇಟ್ಕೊಳ್ಳುವ. ಒಂದು ಪೊಮೇರಿಯನ್ ಇರ್ಬೋದು ಅಥವಾ ಒಂದು ಡ್ಯಾಶೌಂಡ್ ಇರ್ಬೋದು. ಸಾಮಾನ್ಯಕ್ಕೆ ಸಣ್ಣ ತಳಿಗಳಲ್ಲಿ ಕೆಲವು ಹೆಚ್ಚು ಬೊಗಳುವಂಥದ್ದು. ಈಗ ಈ ಪೊಮೇರಿಯನ್ ಸಾಕಿಕೊಂಡು ಇದ್ಕೊಂಡು ಇದು ತುಂಬ ಒಂದು ಯಾವಾಗ ನೋಡಿದ್ರೆ ಬೊಗಳ್ತಾ ಇರ್ತದೆ ಅಯ್ಯೋ ಅಂತ ಹೇಳಿ ಮತ್ತೆ ಅನಿಸ್ಬಾರ್ದು ನಮಗೆ. ಹಾಗೆ ಆಯ್ಕೆ ಮಾಡುವಾಗಲೇ ನಾವು ಕಡಿಮೆ ಬೊಗಳುವಂಥದ್ದು ಬೇಕು ಅಂತ ಹೇಳಿದರೆ ಕಮ್ಮಿ ಬೊಗಳುವಂತಹ ಕೆಲವು ತಳಿಗಳೇ ಇದ್ದಾವೆ, ಅಂಥದ್ದನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದೇ ರೀತಿ ನೀವು ಈಗ ಲ್ಯಾಬ್ರಡಾರನ್ನು ತಗೊಂಡು ಬಂದು ಜಾಸ್ತಿ ಬೊಗಳಬೇಕಾಗಿತ್ತು ನಾಯಿ ಅಂತ ಹೇಳಿ ಮತ್ತೆ ಹೇಳುವಾಗಿಲ್ಲ. ಹಾಗೆ ಕೆಲವು ತಳಿಯ ವಿಶೇಷಣಗಳು ಗುಣಗಳು ಉಂಟು ಒಂದು. ಮತ್ತು ಎರಡನೇದಾಗಿ ಎಲ್ಲಿಂದ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳುವಾಗ ಸಾಮಾನ್ಯಕ್ಕೆ ನಮಗೆ ಗೊತ್ತಿರುವಂತಹ ಕಡೆಯಿಂದ ಆಯ್ಕೆ ಮಾಡೋದು ಒಳ್ಳೆಯದು. ಯಾಕೆಂತ ಹೇಳಿದರೆ ಗೊತ್ತಿಲ್ಲದೆ ಇರುವ ಕಡೆಯಿಂದ ವ್ಯಾಪಾರಿಗಳ ಹತ್ತಿರ ತಗೊಂಡು ಬಂದಾಗ ಕೆಲವು ಸಲ ಅದರಲ್ಲಿ ಅನುವಂಶೀಯವಂತಹ ಕೆಲವು ಕಾಯಿಲೆಗಳಿರ್ಬೋದು ಅಥವಾ ಇನ್ಬ್ರೀಡಿಂಗ್ ಅಂತ ಹೇಳಿ ಹೇಳ್ತೇವೆ. ಇನ್ಬ್ರೀಡಿಂಗ್ ಅಂತ ಹೇಳಿದರೆ ಈಗ ಒಂದೇ ತಳಿಯ ಪರಿಶುದ್ಧತೆಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗ್ತದೆ. ಈಗ ಉದಾಹರಣೆಗೆ ಇನ್ಬ್ರೀಡಿಂಗ್ ಹೇಗೆ ಅಂತ ಹೇಳಿದ್ರೆ ಒಂದೇ ಒಂದು ಒಂದು ನಾಯಿ ಮರಿ ಹಾಕಿದಾಗ ಅದರಲ್ಲಿರುವಂತಹ ಒಂದು ಗಂಡು ಮತ್ತು ಒಂದು ಹೆಣ್ಣನ್ನು ನಾವು ತಗೊಂಡು ಬರೋದು, ಅದನ್ನೇ ಕ್ರಾಸ್ ಮಾಡಿಸಿ ಮತ್ತೆ ವಾಪಸ್ ಮರಿ ಹಾಕೋದು, ಅಂದರೆ ಬಹಳ ಒಂದು ಹತ್ತಿರದ ಒಂದು ಸಂಬಂಧಿ ನಾಯಿಗಳನ್ನು ಕ್ರಾಸ್ ಮಾಡಿಸಿ ಹುಟ್ಟಿದಂತಹ ಮರಿಗಳು ಅದು ಇನ್ಬ್ರೀಡ್ ಮರಿಗಳಾಗ್ತವೆ. ಅಂತಹ ಸಂದರ್ಭದಲ್ಲಿ ಈ ನಾಯಿ ಮರಿಗಳಿಗೆ ಅನುವಂಶೀಯ ಕಾಯಿಲೆಗಳು ಸದ್ಯಕ್ಕೆ ತರುವಾಗ ಅಥವಾ ತರುವಾಗ ನಮಗೆ ಗೋಷ್ಠಿ ಇಲ್ಲದೆ ಅಥವಾ ಮುಂದಕ್ಕೆ ಕಂಡು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗೆ ಈ ಇನ್ಬ್ರೀಡಿಂಗ್ ಇಲ್ಲದಂತಹ ಒಂದು ಕಡೆಯಿಂದ ಖಂಡಿತವಾಗಿ ನಾವು ತರಬೇಕಾಗ್ತದೆ. ಮತ್ತು ಇನ್ನೊಂದು, ತಳಿಯ ಪರಿಶುದ್ಧತೆಯನ್ನು ನಾವು ಬಯಸಿ ತರೋದು ಅಂತ ಹೇಳಿ ಆದರೆ ಸಣ್ಣ ಮರಿಗಳಲ್ಲಿ ತಳಿಯ ಪರಿಶುದ್ಧತೆಯನ್ನು ಹೇಳೋದು ಕಷ್ಟ. ಹಾಗಾಗಿ ಆ ಮಾತನ್ನು ನಾವು ತರುವಾಗ ತಳಿಯ ಪರಿಶುದ್ಧತೆಯ ಬಗ್ಗೆ ನೀವು ಒಂದು ಖಾತರಿಯನ್ನು ಕೊಡಬೇಕು ಅಂತೇಳಿ ಒಂದು ಮಾತನ್ನು ಹೇಳಿಯೇ ತರುವುದು ಬಹಳ ಸೂಕ್ತವಾದದ್ದು. ಗಂಡು ಮರಿಯೋ ಹೆಣ್ಣು ಮರಿಯೋ ಅಂತ, ಗಂಡು ಮರಿಯ ಹೆಣ್ಣು ಮರಿ ಅಂತ ಹೇಳಿದರೆ ಈಗ ಗಂಡು ಮರಿ ಮತ್ತು ಹೆಣ್ಣು ಮರಿಯಲ್ಲಿ ಏನು ವ್ಯತ್ಯಾಸ? ಹೆಣ್ಣು ಮರಿ ಆದರೆ ನಮಗೆ ಅದು ಬೆಳೆದು ಬಂದಾಗ ಅದು ಹೀಟಿಗೆ ಬರುವಂಥದ್ದು, ಕಾಲಕಾಲಕ್ಕೆ ಬೆದೆಗೆ ಬರುವಂಥದ್ದು, ಬೆದೆಗೆ ಬಂದಾಗ ಬೇರೆ ನಾಯಿಗಳು ಬರುವಂಥದ್ದು ಅಥವಾ ಈ ಕ್ರಾಸಿಗೆ ಇದುವಾಗುವಂಥದ್ದು, ಒಂದಷ್ಟು ದಿವಸ ಈ ಹೀಟಿನ ಸಿಂಪ್ಟಮ್ಸ್ ಅಥವಾ ಬೆದೆಗೆ ಬಂದಂತಹ ಒಂದು ಲಕ್ಷಣಗಳು ಇರುವಂಥದ್ದು, ಬೆದೆಗೆ ಬಂದು ನಂತರ ಕ್ರಾಸ್ ಆದರೆ ಆವಾಗ ಮರಿ ಹಾಕುವಂಥದ್ದು, ಈ ಮರಿಯನ್ನು ಪುನಃ ವಿಲೇವಾರಿ ಮಾಡೋದು, ಇತ್ಯಾದಿಗಳೆಲ್ಲ ಒಂದು ವಿಷಯ ಇರ್ತದೆ, ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಅದೇ ಗಂಡು ನಾಯಿ ಆದರೆ ಆ ಬಾತಿ ಇದು ಇರುವುದಿಲ್ಲ. ಆದರೆ ಈ ನಾಯಿಗಳು ಸಾಮಾನ್ಯವಾಗಿ ಸೀಸನಿಗೆ ಒಮ್ಮೆ ಹೀಟಿಗೆ ಬರ್ತವೆ, ವರ್ಷಕ್ಕೆ ಒಮ್ಮೆ ಅಥವಾ ವರ್ಷಕ್ಕೆ ಎರಡು ಸಲ ಕೆಲವು ನಾಯಿಗಳು ಬರ್ತವೆ. ಹೀಟಿಗೆ ಬಂದಂತಹ ನಾಯಿಗಳು ಜಾಸ್ತಿ ಇದ್ದಾಗ ಗಂಡು ನಾಯಿ ಸ್ವಲ್ಪ ತಿರುಗಾಡಿಕೊಂಡು ಹೋಗುವಂಥ ಸಾಧ್ಯತೆಗಳು ಇರಬಹುದು. ಹೆಣ್ಣು ನಾಯಿ ಸಾಮಾನ್ಯಕ್ಕೆ ತಿರುಗಾಡಿಕೊಂಡು ಹೋಗುವಂಥದ್ದು ಕಮ್ಮಿ, ಆದರೆ ಹೋಗಬಾರ್ದು ಅಂತ ಹೇಳಿಕೊಂಡು ಇಲ್ಲ. ಇದು ಒಂದು. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮಲ್ಲಿ ಈಗ ನಮ್ಮ ಮನೆಯಲ್ಲಿ ಒಂದು ನಾಯಿ ನಾವು ಈಗಾಗಲೇ ಸಾಕ್ತಾ ಇದ್ದೇವೆ ಅಂತ ಹೇಳಿದರೆ ಆವಾಗ ತರುವಂತಹ ನಾಯಿ ಅದು ಹೆಣ್ಣ ಗಂಡ ಅಂತ ಹೇಳುವಂಥದ್ದು ಒಂದು. ಈಗ ನಮ್ಮಲ್ಲಿ ನಾವು ಸಾಕ್ತಾ ಇರುವಂತಹ ನಾಯಿ ಗಂಡಾಗಿದ್ದರೆ ಆವಾಗ ನಾವು ಇನ್ನೊಂದು ನಾಯಿಯನ್ನು ತಂದಾಗ ಅದು ಗಂಡಾಗಿದ್ದಾಗ ಎರಡು ಗಂಡುಗಳು ಪರಸ್ಪರ ಅದು ಹೊಂದಾಣಿಕೆ ಆಗಬೇಕು ಅಂತ ಹೇಳಿದರೆ, ಹೊಂದಿಕೊಂಡು ಹೋಗಬೇಕು ಅಂತ ಹೇಳಿದರೆ ನಾವು ಅದಕ್ಕೆ ಸ್ವಲ್ಪ ಧ್ಯಾನವನ್ನು ಒಂದು ಗಮನವನ್ನು ಕೊಡಬೇಕಾಗ್ತದೆ. ಅವರನ್ನು ಹೊಂದಿಸಿಕೊಂಡು ಗೆಳೆತನವನ್ನು ಬೆಳೆಸಿಕೊಂಡು ನಾವು ಹೋಗಬೇಕಾಗ್ತದೆ. ಇಲ್ಲ, ನಾವು ಸಾಕುವಂತಹ ನಾಯಿ ಹೆಣ್ಣಾದರೆ ಆವಾಗ ನಾವು ಈಗಾಗಲೇ ಸಾಕ್ತಾ ಇರುವಂತಹ ನಾಯಿ ಹೆಣ್ಣು ಅಂತ ಹೇಳಿ ಆದರೆ ಆವಾಗ ನಾವು ಇನ್ನೊಂದು ಹೆಣ್ಣನ್ನು ತಂದರೂ ಕೂಡ ಎರಡು ಹೆಣ್ಣು ನಾಯಿಗಳು ಪರಸ್ಪರ ಹೆಣ್ಣು ನಾಯಿ ಹೊಂದಿಕೊಂಡು ಹೋಗಬಲ್ಲದು. ಇನ್ನೊಂದು ವಿಚಾರ, ಈ ನಾಯಿಗಳಿಗೆ ಬುದ್ಧಿಯನ್ನು ಕಲಿಸುವುದು ಅಂತ ಅಂದರೆ ಬಹುಶಃ ಇದು ಬುದ್ಧಿ ಅಂತ ಹೇಳುವುದಕ್ಕಿಂತ ಮುಖ್ಯವಾಗಿ ಅವುಗಳಿಂದ ಒಳ್ಳೆಯ ಅಭ್ಯಾಸವನ್ನು ಕಲಿಸುವಂತಹ ತರಬೇತಿಯನ್ನು ನೀಡುವಂತಹ, ಇದರ ಒಂದು ಪ್ರಾಮುಖ್ಯತೆ ಏನು, ಹೇಗೆ ಕಲಿಸುವಂತಹದ್ದು? ಈಗ ನಾವು ನಾಯಿಯನ್ನು ಈಗಾಗಲೇ ನೀವು ಹೇಳಿದ ಹಾಗೆ ತರುವಾಗ ಆದಷ್ಟು ನಮ್ಮ ಇದಕ್ಕೆ ನಮ್ಮ ಸಾಕುವಿಕೆಗೆ ನಮಗೆ ಬೇಕಾದಂತಹ ಗುಣಗಳನ್ನು ಅದರಲ್ಲಿ ರೂಢಿಸಬೇಕು ಅಂತ ಅನ್ನೋ ಉದ್ದೇಶದಿಂದ ನಾವು ತರೋದಿದ್ರೆ ಹಾಗಾದಾಗ ನಾವು ಆದಷ್ಟು ಚಿಕ್ಕ ಮರಿಯನ್ನು ತರೋದು ಒಳ್ಳೆಯದು. ಆದಷ್ಟು ಚಿಕ್ಕದು ಅಂದರೆ ತುಂಬ ಚಿಕ್ಕದಲ್ಲ, ಸಾಮಾನ್ಯ ಒಂದು ಎರಡು ತಿಂಗಳಿನಷ್ಟು ದೊಡ್ಡದು. ಯಾಕೆಂತ ಹೇಳಿದರೆ ಸಣ್ಣ ಮರಿಗಳಿಗೆ ಒಂದು ಆರು ವಾರದವರೆಗೆ, ಒಂದೂವರೆ ತಿಂಗಳವರೆಗೆ ಅದರ ತಾಯಿಯ ಹಾಲು ಸಿಕ್ಕಿದರೆ ಆರೋಗ್ಯಯುತವಾದಂತಹ ಬೆಳವಣಿಗೆ ಇರ್ತದೆ. ಏನು ಇದು ಈ ನ್ಯೂಟ್ರಿಯೆಂಟ್ಸ್ನ ಅಥವಾ ಏನು ಈ ಪೋಷಕಾಂಶ ಕೊರತೆಯಿಂದ ಬರುವಂತಹ ಯಾವುದು ಇದು ಲಕ್ಷಣಗಳು ಅದಕ್ಕೆ ಕಂಡು ಬರುವುದಿಲ್ಲ. ಹಾಗಾಗಿ ಅಷ್ಟು ಸಮಯ ಈ ತಾಯಿಯ ಒಟ್ಟಿಗೆ ಇದ್ದು ತಾಯಿ ಹಾಲು ಕುಡಿದಂತಹ ಮರಿಯನ್ನು ನಾವು ತರಬಹುದು. ಮತ್ತು ನಮಗೆ ಈಗ ಅದಕ್ಕೆ ಬೇಕಾದಂಥ ಗುಣಗಳನ್ನು ಕಲಿಸಬೇಕು ಅಂತ ಹೇಳಿ ಆದರೆ 8-12 ವಾರ ಬಹಳ ಸೂಕ್ತವಾದಂಥ ಸಮಯ ಈ ಟ್ರೈನಿಂಗನ್ನು, ಈ ತರಬೇತಿಯನ್ನು ಆರಂಭಗೊಳಿಸಲಿಕ್ಕೆ ಅಥವಾ ಮಾಡಲಿಕ್ಕೆ. ಹಾಗಾಗಿ ನಾವು 2-3 ತಿಂಗಳ ಒಳಗಿನ ಪ್ರಾಯದ ಮರಿಗಳನ್ನು ತರೋದು ತುಂಬ ಸೂಕ್ತ. ತರಬೇತಿ ಕೊಡೋದು ಅಂದರೆ ಹೇಗೆ? ತರಬೇತಿ ಕೊಡೋದು ಅಂತ ಹೇಳಿದರೆ ಈಗ ಸಾಮಾನ್ಯಕ್ಕೆ ಈ ಶುರುವಿಗೆ ಬರುವಂಥದ್ದು ಅದರಲ್ಲಿ ಅದರ ಮಲಮೂತ್ರಗಳನ್ನು ದೂರದಲ್ಲಿ ಹೋಗಿ ಮಾಡುವಂಥದ್ದು ಅದು ಬಹಳ ಪ್ರಮುಖವಾಗಿ ಬರಬೇಕು. ಯಾಕೆಂತ ಹೇಳಿದರೆ ಈಗ ಎಷ್ಟೋ ಕಡೆಗಳಲ್ಲಿ ನಾನೀಗ ಇದರಲ್ಲಿ ಮನೆಗಳಿಗೆ ಭೇಟಿ ಕೊಟ್ಟಾಗಲಿ ಇದಕ್ಕೆ ಚಿಕಿತ್ಸೆಗಾಗಿ ಹೋದಾಗಲಿ ನೋಡ್ತೇನೆ, ರೈತರು ಹೇಳ್ತಾರೆ ನಮ್ಮ ನಾಯಿ ಹೊರಗಡೆಲ್ಲ ಹೋಗ್ತದೆ ವಾಪಸ್ಸು ಗೂಡಿನಲ್ಲಿ ಬಂದು ಮಲಮೂತ್ರವನ್ನು ಮಾಡ್ತದೆ, ಮತ್ತು ಇನ್ನಷ್ಟು ಕೆಲವು ಗಂಭೀರವಂಥ ಪರಿಸ್ಥಿತಿಗಳಲ್ಲಿ ಆ ಮಾಡಿದ ಮಲವನ್ನು ಅದೇ ನಾಯಿ ಪುನಃ ತಿನ್ನುವಂಥದ್ದು ಕೂಡ ಅಂಥದ್ದು ಕೆಲವು ಅಭ್ಯಾಸಗಳು ಕಂಡುಬರ್ತದೆ. ಇದು ಯಾಕೆ ಅಂತ ಹೇಳಿದರೆ ಈ ಹೊರಗೆ ಹೋಗಿ ಮೂತ್ರ ಮಾಡುವಂತಹ ಅಭ್ಯಾಸದಲ್ಲಿ ಚಿಕ್ಕಂದಿನಿಂದ ಬೆಳೆದು ಬಂದಿರುವುದಿಲ್ಲ. ಆರಂಭದಿಂದಲೇ ಈಗ ಸಣ್ಣ ಪ್ರಾಯದಲ್ಲಿ ನಾಯಿ ಮರಿಗಳನ್ನು ಮಲಮೂತ್ರ ಮಾಡುವ ಹಾಗೆ ಹಾಲು ಕುಡಿಯುವಂಥ ಸ್ವಲ್ಪ ಮೊದಲು ಈ ತಾಯಿ ನಾಯಿ ಅದನ್ನು ನೆಕ್ಕಿ ಹಿಂಭಾಗವನ್ನು ಮಲಮೂತ್ರ ದ್ವಾರದ ನೆಕ್ಕಿ ಅದನ್ನು ಪ್ರಚೋದಿಸ್ತದೆ. ಈ ಪ್ರಚೋದನೆಯ ಮೂಲಕ ಈ ನಾಯಿ ಮರಿ ಏನು ಮಲಮೂತ್ರ ಮಾಡ್ತದೆ ಅದನ್ನು ಆರಂಭದಲ್ಲಿ ತಾಯಿ ನಾಯಿ ಅದನ್ನು ತಿಂದು ಅಲ್ಲಿ ಕಾಣದ ಹಾಗೆ ಮಾಡಿ ಅದನ್ನು ಈ ಗೂಡನ್ನು ಶುಚಿಯಾಗಿ ಇಟ್ಕೊಳ್ತದೆ. ಆದರೆ ಒಂದು 15-20 ದಿನ ಆದ ಮೇಲೆ, 2-3 ವಾರ ಆದಾಗ ನಾಯಿ ಮರಿಗಳು ಗೂಡಿನಲ್ಲೇ ಒಂದು ಬದಿಗೆ ದೂರಕ್ಕೆ ಹೋಗಿ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ತವೆ. ಹೀಗೆ ಮತ್ತು ಸಾಮಾನ್ಯಕ್ಕೆ ಈ ನಮ್ಮಲ್ಲಿ ರೈತರಲ್ಲಿ ಈ ಅಂಗಳದಲ್ಲಿ ಸಾಮಾನ್ಯಕ್ಕೆ ಅಂಗಳ ಹಾಳಾಗದ ಹಾಗೆ ಅಡಿಕೆ ಸಿಪ್ಪೆ ಆಗಲಿ ಸೋಗೆ ಆಗಲಿ ಇತ್ಯಾದಿಗಳನ್ನು ಮಳೆಗಾಲದಲ್ಲಿ ಹಾಕುವಂಥ ಅಭ್ಯಾಸ ಉಂಟು. ಅಂತಹ ಸಂದರ್ಭದಲ್ಲಿ ನಾಯಿಗಳು ಬಂದು ಈ ಕಸ ಇದ್ದಲ್ಲಿ ಮಲಮೂತ್ರವನ್ನು ಮಾಡುವಂಥದ್ದು ವಿಶೇಷವಾಗಿ ಕಂಡುಬರ್ತದೆ. ಹಾಗೆ ಮಾಡಿದಾಗ ಅಂತಹ ಒಂದು ಇನ್ಸ್ಟಿಂಕ್ಟ್ ಅಂತೇಳಿ ಹೇಳ್ಬೋದು ಅದು ಅವುಗಳಲ್ಲಿ ಇರ್ತದೆ. ಇದನ್ನು ಗುರುತಿಸಿಕೊಂಡು ಇಂತಹ ಎಲ್ಲಿ ಯಾವ ಒಂದು ಕಸದ ಹತ್ತಿರ ಮಾಡ್ತವೆ ಆ ಕಸವನ್ನು ಆದಷ್ಟು ದೂರ ದೂರ ಹಾಕುವ ಮೂಲಕ ಒಂದು ಮಾಡ್ಬೋದು. ಅಥವಾ ಸಣ್ಣ ಮರಿಗಳಿಗಾದರೆ ಒಂದು ಪೇಪರನ್ನು ಅಥವಾ ಗೋಣಿಯನ್ನು ಉಪಯೋಗ ಮಾಡಿ ಆ ಗೋಣಿಯನ್ನು ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪ ದೂರ ದೂರ ಹಾಕಿ ಅಂಗಳದ ಬದಿಗೆ ತೋಟದಲ್ಲಿ ಹಾಕಿ ಅಲ್ಲಿ ಮಾಡಿ ಬರುವ ಹಾಗೆ ಮಾಡ್ಬೋದು. ಇದು ಒಂದು. ಮತ್ತು ಎರಡನೆಯದಾಗಿ, ಸಾಮಾನ್ಯಕ್ಕೆ ಒಂದು ಒಂದು ನಾಯಿ ಒಂದು ಆಹಾರವನ್ನು ತಿಂದು ಅಥವಾ ನೀರನ್ನು ಕುಡಿದು ಒಂದಿಷ್ಟು ಹೊತ್ತಲ್ಲಿ, ಸರ್ವೇ ಸಾಮಾನ್ಯವಾಗಿ 4 ಗಂಟೆ ಹೊತ್ತಲ್ಲಿ ಇರ್ಬೋದು, ಹೀಗೆ ಮಲಮೂತ್ರವನ್ನು ಮಾಡ್ತವೆ. ಅದನ್ನು ಗುರುತಿಸಿಕೊಂಡು ಅದರ ಒಂದು ಪರಿಪಾಠವನ್ನು ಗಮನಿಸಿ ಆ ಹೊತ್ತಿಗಾಗೂ ಅದನ್ನು ಹೊರಗೆ ತೆಕ್ಕೊಂಡು ಹೋಗಿ ಒಳಗೆ ಮಾಡದ ಹಾಗೆ ನಾವು ಗಮನಿಸಬೇಕು. ಮತ್ತು ಇನ್ನೊಂದು, ಅಕಸ್ಮಾತ್ತಾಗಿ ಗೂಡಿನ ಒಳಗೆ ಮಲ ಮಾಡಿತು ಅಂತ ಹೇಳಿ ಆದರೆ ನಾವು ಅದನ್ನು ಬಡೀಲಿಕ್ಕೆ ಹೋಗಬಾರ್ದು, ಪೆಟ್ಟು ಕೊಡಬಾರ್ದು. ಯಾಕೆಂತ ಹೇಳಿದರೆ ಈ ನಾಯಿಗಳಿಗೆ ಹೆಚ್ಚು ಬುದ್ಧಿ ಮಟ್ಟ ಬೆಳೆದಿರುವುದಿಲ್ಲ. ಅವು ಇಂಥದ್ದಕ್ಕೆ ಪೆಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಗಮನಿಸುವುದಿಲ್ಲ, ಅದಕ್ಕೆ ಅರ್ಥ ಆಗುವುದಿಲ್ಲ. ಹಾಗಾಗಿ ನಾವು ಅದನ್ನು ಮಾಡ್ತಾ ಇರುವಾಗ ಆದರೆ ಸ್ವಲ್ಪ ಜೋರಾಗಿ ಶಬ್ದ ಮಾಡಿ ಅಥವಾ ಒಂದು ಕಾಗದದ ರೋಲಿನಿಂದ ಊದುಬತ್ತಿಯ ಒಂದು ರೋಲಿನ ಓಟೆ ಏನು ಉಂಟು ಅಂಥದ್ದರಿಂದ ಏನೋ ಸ್ವಲ್ಪ ಬಡಿದು ಜೋರಾಗಿ ಶಬ್ದ ಮಾಡಿ ಅದಕ್ಕೆ ಹೆದರಿಸಬೇಕಷ್ಟೇ ಹೊರತು ಪೆಟ್ಟು ಕೊಟ್ಟು ನೋವು ಮಾಡಬಾರ್ದು. ಹಾಗೆ ಮಾಡಿದಾಗ ಸ್ವಲ್ಪ ಪ್ರಯೋಜನ ಆದೀತು ಆಗ್ತದೆ. ಆಮೇಲೆ ಇನ್ನೊಂದು ಅಭ್ಯಾಸ, ಈಗ ಬೊಗಳುವ ನಾಯಿ ಕಚ್ಚುವುದಿಲ್ಲ ಅನ್ನುವಂಥ ಒಂದು ಮಾತು, ಇದು ನಿಜವ? ಖಂಡಿತವಾಗಿ ಇಲ್ಲ. ಆದರೆ ಬೊಗಳುವ ನಾಯಿ ಬೊಗಳದು ನಾಯಿ ಕಚ್ಚುವುದು ಯಾಕೆ ಅಂತ ಹೇಳಿದರೆ, ಬೊಗಳುದು ಅಥವಾ ಕಚ್ಚುವುದು, ಬೊಗಳುದು ಹೊಸಬರನ್ನು ಕಂಡು ಗುರುತಿಸಿ ಬೊಗಳುವಂಥದ್ದು, ಕಚ್ಚುವುದು ಯಾಕೆ ಅಂತ ಹೇಳಿದರೆ ಸಾಮಾನ್ಯಕ್ಕೆ ಹೆದರಿ ಕಚ್ಚುವಂಥದ್ದು. ಈಗ ಒಂದು ನಾಯಿಯನ್ನು ನಾವು 24 ಗಂಟೆ ಕೂಡ ಗೂಡಿನಲ್ಲೇ ಹಾಕಿ ಇಟ್ಟರೆ ಅದು ಹೊಸಬರನ್ನು ಕಂಡಾಗ ಬೊಗಳುವಂಥದ್ದು ಮತ್ತು ಜಾಸ್ತಿ ಮೈಗೆ ಹಾರುವಂಥದ್ದು ಕಚ್ಚುವಂಥದ್ದನ್ನು ಜಾಸ್ತಿ ಮಾಡ್ತದೆ. ಒಂದು ಒಂದು ನಮೂನೆ ಹೆದರಿಕೆಯ ಒಂದು ಒಂದು ಮನೋಭಾವ. ಹೀಗೆ ಹೆದರುವ ನಾಯಿ ಕಚ್ಚೋದು ಜಾಸ್ತಿ, ಹಾಗೆ ಬೊಗಳುವ ನಾಯಿ ಕಚ್ಚೋದಿಲ್ಲ ಅಂತ ಹೇಳುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಅದರ ಮುಂದುವರಿದ ಭಾಗವಾಗಿ ಇನ್ನೊಂದು ಪ್ರಶ್ನೆ ಅಂತಂದರೆ, ಕಟ್ಟಿ ಸಾಕಬೇಕೋ ಬಿಟ್ಟು ಸಾಕಬೇಕೋ ಅಂತ? ಖಂಡಿತವಾಗಿ ಬಿಟ್ಟು ಸಾಕುವಂಥದ್ದು ಅಂತ ಹೇಳಿದರೆ, ಒಂದು ನಮೂನೆಯಲ್ಲಿ ಕಟ್ಟಿ ಸಾಕಿದರೆ, ಈಗ ನಾನಾಗಲೇ ಹೇಳಿದ ಹಾಗೆ 24 ಗಂಟೆ ಕೂಡ, ದಿನದ 24 ಗಂಟೆ ಕೂಡ ಗೂಡಿನಲ್ಲಿ ಹಾಕಿದರೆ ಅಥವಾ ಕಟ್ಟಿಯೇ ಹಾಕಿದರೆ ನಾಯಿಗೆ ಸ್ವಾತಂತ್ರ್ಯ ಇರುವುದಿಲ್ಲ, ಒಂದು. ಎರಡನೆಯದಾಗಿ ಅದಕ್ಕೆ ದೈಹಿಕವಾದಂತಹ ಒಂದು ವ್ಯಾಯಾಮ ಇರುವುದಿಲ್ಲ. ನಾಯಿಯ ಆರೋಗ್ಯಕ್ಕೆ ವ್ಯಾಯಾಮ ಬಹಳ ಅಗತ್ಯ. ವ್ಯಾಯಾಮ ಕುಂಠಿತ ಆಗಿ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಮೂರನೆಯದಾಗಿ ನಾಯಿ ತುಂಬ ಒಂದು ಸಿಟ್ಟಿನದ್ದು ಪ್ರವೃತ್ತಿ ಜಾಸ್ತಿ ಹೊಂದಬಹುದು. ಅಕಸ್ಮಾತ್ ಬಿಟ್ಟಾಗ ಅಥವಾ ಬಿಡಿಸಿಕೊಂಡಾಗ ಅಥವಾ ಸರಪಳಿ ಕಳಚಿಕೊಂಡಾಗ ಕಚ್ಚಲಿಕ್ಕೆ ಬರಬಹುದು ಅಥವಾ ಕಚ್ಚಬಹುದು. ಇನ್ನೊಂದು ಪ್ರಮುಖವಂತಹ ವಿಚಾರ, ಇವುಗಳಿಗೆ ಕೊಡಬೇಕಾದಂತಹ ಆಹಾರದ ಬಗ್ಗೆ. ಬಹುಶಃ ಚಿಕ್ಕ ಮರಿಗಳಿರುವ ಹಂತದಲ್ಲಿಂದಲೇ ಯಾವ ರೀತಿ ಆಹಾರವನ್ನು ಕೊಡ್ತಾ ಹೋಗಬೇಕು? ಚಿಕ್ಕ ಮರಿ ಇದ್ದಾಗ ಸಾಮಾನ್ಯಕ್ಕೆ ನಾಯಿಗಳಿಗೆ ಒಂದನೇದಾಗಿ ಹಾಲು ಆಗಿದ ಅಂತ ಹೇಳುವಂಥದ್ದು ಸಾಮಾನ್ಯ ದೂರದಿಂದ ನೋಡುವಾಗಲೇ ನಮಗೆ ನಾಯಿಗಳನ್ನು ಇದು ಮಾಡುವಾಗ ಮರಿ ಹಾಕಿದ ನಾಯಿಯನ್ನು ಗಮನಿಸುವಾಗ ಗೊತ್ತಾಗ್ತದೆ ಹಾಲಾಗಿದೆ ಇಲ್ಲ ಅಂತ ಹೇಳ್ಕೊಂಡು. ಹಾಲು ಆಗಿದ್ದರೆ ತೊಂದರೆ ಇಲ್ಲ, ಆಗಿಲ್ಲ ಅಂತ ಹೇಳಿ ಆದರೆ ಸಣ್ಣ ಮರಿಗಳಿಗೆ ಸಾಮಾನ್ಯಕ್ಕೆ ಒಂದು ಗ್ಲಾಸಿನಷ್ಟು, ಒಂದು ಲೋಟದಷ್ಟು ಹಾಲಿಗೆ ಒಂದು ಮೊಟ್ಟೆ, ಇಡೀ ಮೊಟ್ಟೆಯನ್ನು ಒಡೆದು ಹಾಕಿ ಆ ಒಂದು ಮಿಶ್ರಣ ಏನುಂಟು ಅದನ್ನು ಸಣ್ಣ ಮರಿಗಳಿಗೆ ಕುಡಿಸ್ಲಿಕ್ಕೆ ಆಗ್ತದೆ. ಹಾಲಾದಂತಹ ಪಕ್ಷದಲ್ಲಿ ಅಂತಹ ನಾಯಿಗಳಿಗೆ, ನಾಯಿ ಮರಿಗಳಿಗೆ ಒಂದು 15 ದಿವಸದಿಂದ 21 ದಿವಸವರೆಗೆ, ಒಂದು 2-3 ವಾರದವರೆಗೆ ತಾಯಿಯ ಹಾಲೇ ಸಾಕಾಗ್ತದೆ, ಬೇರೇನು ಆಹಾರ ಬೇಕಾಗುವುದಿಲ್ಲ. ಹಾಲು ಕುಡಿದ ಮೇಲೆ ಕೂಡ ಅವು ಅಳ್ತಾ ಇದ್ದಾವೆ ಅಂತ ಹೇಳಿದರೆ ಹೊಟ್ಟೆ ತುಂಬಲಿಲ್ಲ ಅಂತ ಹೇಳಿ ಲೆಕ್ಕ. ಅಂತಹ ಸನ್ನಿವೇಶದಲ್ಲಿ ನಾವು ಈ ನಾನೀಗಾಗಲೇ ಹೇಳಿದಾಗೆ ಹಾಲು ಮತ್ತು ಮೊಟ್ಟೆಯ ಮಿಶ್ರಣವನ್ನು ನಾವು ಕೊಡ್ಬೋದು. ಸಾಮಾನ್ಯಕ್ಕೆ ಒಂದು 2-3 ವಾರ ಆಗುವಾಗ ನಾಯಿ ಮರಿಗಳು ಸಾಮಾನ್ಯ ಈ ಒಂದು ಲಘುವಾದ ಘನ ಆಹಾರ ಅಂತ ಹೇಳ್ಬೋದು, ಸೆಮಿ ಸಾಲಿಡ್ ಮಣ್ಣಿಯ ರೂಪದಲ್ಲಿ ಅದನ್ನು ತಿನ್ಲಿಕ್ಕೆ ಶುರು ಮಾಡ್ತವೆ. ಅದು ಹೇಗೆ ನಮಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಈ ತಾಯಿಯನ್ನು ಅವು ತಾಯಿಯ ಮುಖಭಾಗವನ್ನು ನಕ್ತವೆ, ನಾಲಿಗೆಯನ್ನು ತುಟಿಯನ್ನು ನಕ್ಕಿದಾಗ ಈ ತಾಯಿ ನಾಯಿ ಏನುಂಟು ಅದು ಸ್ವಲ್ಪ ವಾಂತಿ ಮಾಡ್ತದೆ. ಈ ವಾಂತಿ ಮಾಡಿದ್ದನ್ನು ಮರಿಗಳು ತಿಂತವೆ. ಅದು ಸರಿಯಾದಂತಹ ಈ ನಾಯಿ ಮರಿಗಳು ಸೆಮಿ ಸಾಲಿಡ್ ಅಥವಾ ಮಣ್ಣಿಯ ನಮೂನೆಯನ್ನು ತಿನ್ನಲಿಕ್ಕೆ ಶುರು ಮಾಡ್ತವೆ ಅಥವಾ ಅಷ್ಟು ಬೆಳೆದಿದ್ದಾವೆ ಅಂತ ಹೇಳಲಿಕ್ಕ. ಅಂತಹ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಕೊಟ್ಟ ಹಾಗೆ ಮಣ್ಣಿಯನ್ನು ಮಾಡಿಕೊಡ್ಬೋದು, ರಾಗಿ ಗೋಧಿಯ ಮಣ್ಣಿಯನ್ನು ಮಾಡಿಕೊಡ್ಬೋದು. ಅಥವಾ ನಿಮಗೆ ಮಾರುಕಟ್ಟೆಯಿಂದಲೇ ಬೇಕಾದರೆ ನಾಯಿ ಮರಿಗಳಿಗೆ ಈ ಮಕ್ಕಳಿಗೆ ಸಿದ್ಧ ಆಹಾರ ಸಿಗ್ತದೆ, ಅದನ್ನು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಕಂಪನಿಯದು ಬೇರೆ ಬೇರೆ ಹೆಸರಲ್ಲಿ ಸಿಗ್ತದೆ, ಅಂಥದ್ದನ್ನು ಕೂಡ ತಂದು ಕೊಡಲಿಕ್ಕೆ ಆಗ್ತದೆ. ಹೀಗೆ ಕೊಡ್ಬೋದು. ಅದು ಈಗ ನಾಯಿ ಮರಿಗಳ ಗಾತ್ರದ ಮೇಲೆ, ಅದರ ಒಂದು ಭಾರದ ಮೇಲೆ, ಅಷ್ಟು ಎಷ್ಟು ದೊಡ್ಡದ ಚಿಕ್ಕದ ಅಂತ ಹೇಳೋದರ ಮೇಲೆ ಎಷ್ಟು ಕೊಡಬೇಕು ಅಂತ ಹೇಳೋದು ಉಂಟು. ಸಾಮಾನ್ಯವಾಗಿ ಒಂದು ನಾಯಿ ಮರಿಯ ದೇಹದ ತೂಕದ ಒಂದು 1.5% ನಾವು ಆಹಾರವನ್ನು ಈ ಸಿದ್ಧಪಡಿಸಿದ್ದಾಗ್ಬೋದು ಅಥವಾ ನಾವು ಸಿದ್ಧ ಮಾಡಿದ್ದಾಗ್ಬೋದು ಆಹಾರವನ್ನು ನಾವು ಕೊಡ್ಬೋದು. ಒಂದು ತಿಂಗಳ ನಂತರ, ಒಂದು ತಿಂಗಳವರೆಗೆ ಸಾಮಾನ್ಯಕ್ಕೆ ನಾನೀಗ ಹೇಳಿದ ಹಾಗೆ 3-4 ವಾರದಲ್ಲಿ ನಾವು ಅದಕ್ಕೆ ತಿನ್ನಲಿಕ್ಕೆ ಪ್ರೇರೇಪಿಸಲಿಕ್ಕೆ ಸ್ವಲ್ಪ ಕೊಡ್ಬೋದು. ದಿವಸಕ್ಕೆ ಎಷ್ಟು ಸತಿ ಆಹಾರ ಕೊಡಬೇಕು ಅಂತ, ಬೆಳಿಗ್ಗೆ ಮಾತ್ರ ಕೊಡುವಂಥದ್ದು, ಮಧ್ಯಾಹ್ನ ಕೊಡಬೇಕು, ರಾತ್ರಿ ಕೊಡಬೇಕು, ಅಥವಾ ದಿವಸಕ್ಕೆ ಒಂದೇ ಸಾರಿ ಕೊಡುವಂಥದ್ದು ಹೇಗೆ? ಸಣ್ಣ ಮರಿಗಳಿಗಾದರೆ ಈಗ ಬೇಗ ಬೇಗ ಜೀರ್ಣ ಆಗ್ತದೆ ಒಂದು, ಮತ್ತೆ ಎರಡನೇದಾಗಿ ಅವಕ್ಕೆ ಜಾಸ್ತಿ ಒಂದೇ ಸಲ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದಿನದಿಂದ ಒಂದು ದಿನದಲ್ಲಿ ಒಂದು 4-5 ನಾವು ಆಹಾರವನ್ನು ಕೊಡಬೇಕಾಗ್ತದೆ. ನಾಯಿ ಮರಿ ಬೆಳೆದ ಹಾಗೆ ಈ 4-5 ಕೊಡುವಂಥದ್ದನ್ನು 4 ಮತ್ತು 3 ಮತ್ತು 2 ಹೀಗೆ ಮಾಡಲಿಕ್ಕಾಗ್ತದೆ. ಹಾಗೆ ನಾಯಿಗಳು ಬೆಳೆದು ಬಂದ ಹಾಗೆ ದೊಡ್ಡ ನಾಯಿಗಳಿಗೆ ಸಾಮಾನ್ಯ ಒಂದು 10 ದೇಹದ ತೂಕ ಇರುವಂಥ ನಾಯಿಗೆ ಸಾಮಾನ್ಯ ಒಂದು 200-250 ಗ್ರಾಮಿನಷ್ಟು ಆಹಾರ, ನಾನು ಬೇಯಿಸುವ ಮುದ್ದಿನ ತೂಕ ಹೇಳ್ತಾ ಇದ್ದೇನೆ, ಅಷ್ಟು ಆಹಾರವನ್ನು ಕೊಡ್ಬೋದು. 20 ತೂಕ ಇರೋದಕ್ಕೆ ಸಾಮಾನ್ಯ ಅದರ 2 400-500 ಗ್ರಾಮಿನಷ್ಟು ಆಹಾರ ಬೇಕಾದಿತ್ತು. ಈ ಪ್ರಮಾಣದಲ್ಲಿ ಆಹಾರ ಕೊಡಬೇಕು. ಮತ್ತು ಅದನ್ನು ಈ ಬೆಳೆದು ಬಂದಂತಹ ನಾಯಿಗಳಿಗೆ, ದೊಡ್ಡ ತೂಕದ ನಾಯಿಗಳಿಗೆ ದಿನದಲ್ಲಿ ಒಂದೇ ಸಲ ಕೊಡುವಂತಹ ಪರಿಪಾಠ ಉಂಟು. 2 ಕೊಟ್ಟರೆ ತಪ್ಪಿಲ್ಲ, 3 ಕೊಟ್ಟರೆ ಸಾಮಾನ್ಯವಾಗಿ 1 ಯಾವ್ದಾದ್ರು 1 ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಕೊಟ್ಟರೆ ಮಧ್ಯಾಹ್ನದಲ್ಲಿ ಅವು ತಿನ್ನೋದು ಕಮ್ಮಿ. ಅದನ್ನೇ ಉಳಿಸಿ ಒಣಗಿಸಿ ಅದಕ್ಕೆ ಇರುವೆಗಿರುವೆ ಮುತ್ತಿಕೊಂಡು ಅದನ್ನೇ ಮತ್ತೆ ಸಂಜೆಯ ರಾತ್ರಿಯ ಮಾಡಿ ಮುಗಿಸಿ ಬಿಡ್ತವೆ. ಹಾಗಾಗಿ ಆದಷ್ಟು ಅವು ಹೇಗೆ ತಿಂತವೆ ಅಂತ ನೋಡಿಕೊಂಡು ಅವಕ್ಕೆ ಈ ನಾಯಿಯ ಒಂದು ದೇಹದ ಚಟುವಟಿಕೆಗೆ ಎಷ್ಟು ಸಲ ಬೇಕಾಗ್ತದೆ ದೊಡ್ಡ ಬೆಳೆದಂಥ ನಾಯಿಗಳಿಗೆ. ಸರ್ವೇ ಸಾಮಾನ್ಯವಾಗಿ ಸಣ್ಣ ತಳಿ ಅಂತ ಹೇಳಿ ಆದರೆ ಪೊಮೇರಿಯನ್ ಇತ್ಯಾದಿ ತಳಿ ಅಂತ ಹೇಳಿ ಆದರೆ 3 ಕೊಡ್ಬೋದು, ಆದರೆ 2 ಸಾಕಾಗ್ತದೆ. ಹಾಗೆ ಅಂತೇಳಿ ಬೆಳೆದು ದೊಡ್ಡದಾದಂಥ ದೊಡ್ಡ ನಾಯಿಗಳಿಗೆ, ದೊಡ್ಡ ತೂಕದ ನಾಯಿಗಳಿಗೆ ದಿನಕ್ಕೆ 1 ಸಾಲ್ತದೆ. ವೆಜಿಟೇರಿಯನ್ ನಾಯಿಯಾಗಿ ಬೆಳೆಸಬಹುದು ಅಥವಾ ಒಂದು ಮಾಂಸಾಹಾರವು ಕೂಡ ಅನಿವಾರ್ಯ ಆಗ್ತದೆ? ನಾಯಿಗಳು ಮೂಲತಃ ನಾನ್ ವೆಜಿಟೇರಿಯನ್ಸ್, ಮೂಲತಃ ಅಂದರೆ ನಿಮಗೆ ಅದು ಕಾಡಿ ಅದು ಹಾಗೆ ಅಂತೇಳಿ ಮಾಂಸಾಹಾರಿ ಶಾಖಾಹಾರ ಎರಡನ್ನೂ ನೀವು ಮಿಶ್ರ ಮಾಡಿ ಬೆಳೆಸೋದಾದರೆ ಮಾಂಸಾಹಾರ ಸಾಮಾನ್ಯ ಒಂದು 40% ಮೀರಬಾರ್ದು. ಯಾಕೆಂತ ಹೇಳಿದ್ರೆ ಮೀರಿದ ಅದರಿಂದ ಕೆಲವು ಸೈಡ್ ಎಫೆಕ್ಟ್ಗಳು ಜಾಸ್ತಿ ಉಂಟು. ಹಾಗಾಗಿ ಒಂದು ನಾಯಿಯ ಆಹಾರದಲ್ಲಿ 40% ಮಾಂಸಾಹಾರ ಕೊಟ್ಟು ಬಾಕಿ 60% ಶಾಖಾಹಾರ ಕೊಡುವಂಥದ್ದು ಉತ್ತಮ. ಆಮೇಲೆ ಈಗ ನಾಯಿಗಳ ಚರ್ಮಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಆ ಚರ್ಮಗಳಲ್ಲಿ ರೋಮ ಆಗ್ಬೋದು ಅಥವಾ ಚರ್ಮವೇ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಮತ್ತು ಯಾವ ರೀತಿ ನಿವಾರಣೆ ಮಾಡ್ಬೋದು? ಹಾಂ, ನಾಯಿಗಳಲ್ಲಿ ಚರ್ಮದ ಇದು ಕಾಯಿಲೆಗಳು ಅಥವಾ ಸಮಸ್ಯೆಗಳು ಆಗಾಗ ಕಂಡು ಬರ್ತದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಒಂದು ನಮ್ಮಲ್ಲಿ ನಾನಾಗ ಇದು ಮಾಡಿದ ಹಾಗೆ ಒಂದು ತಳಿಗಳ ಆಯ್ಕೆಯಲ್ಲಿ ನಾವು ಕೆಲವು ಹೆಚ್ಚು ನೆರಿಗಟ್ಟಿದ ಚರ್ಮ ಇರುವಂತಹ ತಳಿಗಳನ್ನು ಅಥವಾ ಅಂತಹ ನಾಯಿಗಳನ್ನು ಆಯ್ಕೆ ಮಾಡಿದೆ. ಈ ನೆರಿಗೆಯಲ್ಲಿ ತೇವದ ಪಸೆ ನಿಂತುಕೊಂಡು ಅದು ಅಲ್ಲಿ ಸಮಸ್ಯೆಯನ್ನು, ಕಲ್ಮಶಗಳು ನಿಂತು ಸಮಸ್ಯೆಯನ್ನು ಸೃಷ್ಟಿಸುವುದು ಜಾಸ್ತಿ ಒಂದು. ಮತ್ತು ಎರಡನೇದಾಗಿ ಈ ಚರ್ಮದಲ್ಲಿ ಪರೋಪಜೀವಿಗಳಿರ್ಬೋದು, ಈ ಉಣ್ಣೆ ಇರ್ಬೋದು ಅಥವಾ ಹೇನು ಇರ್ಬೋದು ಅಥವಾ ಚಿಗಟ ಅಂತ ಏನು ಈ ಹಾರುವಂಥ ಒಂದು ಹೆಣ್ಣು ನಮೂನಿದೇನಿದೆ ಅದಿರ್ಬೋದು. ಇಂಥವು ಇದ್ದಾಗ ಈ ಉಣ್ಣೆ ಇದ್ದಾಗಂತೂ ಉಣ್ಣೆಯನ್ನು ನಾವು ಕೆಲವು ಸಲ ಏನು ಮಾಡ್ತೇವೆ ಅಂದರೆ ಈಗ 2 ಎಳೆದು ತೆಗಿತೇವೆ. ಎಳೆದು ತೆಗೆದಾಗ ನಮಗೆ ಗೊತ್ತಿಲ್ಲದ ಹಾಗೆ ಸೂಕ್ಷ್ಮವಾದಂತಹ ಒಂದು ಗಾಯ ಚರ್ಮದಲ್ಲಿ ಆಗ್ತದೆ, ಸೂಕ್ಷ್ಮವಾದಂಥ ಗಾಯ ಆಗ್ತದೆ. ಇದು ಮುಂದೆ ಇದಕ್ಕೆ ಇನ್ಫೆಕ್ಷನ್ಗೆ ಒಂದು ದಾರಿಯಾಗ್ತದೆ. ಮತ್ತು ಹೇನು ಕೂಡ ಆಗಿ ಹೇನು ಕಚ್ಚಿದರೆ ಹೇನಿಗಿಂತಲೂ ಜಾಸ್ತಿಯಾಗಿ ಚಿಗಟ ಕಚ್ಚಿದರೆ ಚಿಗಟ ಕಚ್ಚಿದಂತಹ ಒಂದು ಭಾಗದಲ್ಲಿ ಒಂದು ದಿನ ಇಡೀ ತುರಿಕೆ ಇರ್ತದೆ. ತುರಿಸಿಕೊಂಡು ತುರಿಸಿಕೊಂಡು ನಾಯಿ ಕಚ್ಚಿಕೊಂಡು ಅಲ್ಲಿ ಕಚ್ಚಿಯೇ ಗಾಯ ಮಾಡ್ತದೆ. ಹೀಗೆ ಇಂಥ ಸನ್ನಿವೇಶಗಳು ಜಾಸ್ತಿ. ಮತ್ತು ನಾವು ಕೊಡುವಂಥ ಆಹಾರದಲ್ಲಿ ವಿಟಮಿನ್ಗಳ ಪೌಷ್ಟಿಕಾಂಶಗಳ ಕೊರತೆ ಇದ್ದಾಗ ಕೂಡ ಈ ಚರ್ಮದ ಸಮಸ್ಯೆ ಕಂಡುಬರ್ಬೋದು. ಹಾಗೆಂತ ಹೇಳಿ ನಾಯಿಗಳನ್ನು ನಾವು ದಿನೇ ದಿನೇ ಸ್ನಾನ ಮಾಡಿಸ್ತಾರೆ. ಕೆಲವರು ದಿನ ನಾಯಿ ಶುಭ್ರವಾಗಿರಬೇಕು ಅಂತ ಹೇಳಿ ಪ್ರತಿದಿನ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿದಾಗ ಈ ನಾಯಿಗಳ ಚರ್ಮ ಬಹಳ ಸೂಕ್ಷ್ಮ. ಉದಾಹರಣೆಗೆ ಮನುಷ್ಯರ ಚರ್ಮದಲ್ಲಿ ಒಂದು 7 ಪದರಗಳು ಉಂಟು, ಅದೇ ರೀತಿ ನಾಯಿಗಳಲ್ಲಿ ಹೇಳಿದರೆ ಬರೀ 3 ಪದರಗಳು ಮಾತ್ರ ಇರೋದು. ನಾಯಿಗಳ ಚರ್ಮ ಮನುಷ್ಯರ ಚರ್ಮದಿಂದ ಸೂಕ್ಷ್ಮ. ಹಾಗಾಗಿ ಕೆಲವರೇನು ಮಾಡ್ತಾರೆ, ನಮ್ಮ ನಾಯಿಗೆ ಶಾಂಪೂವೇ ಹಾಕಿ ಸ್ನಾನ ಮಾಡಿಸ್ತೇವೆ ಅಂತ ಶಾಂಪು ಹಾಕ್ತಾರೆ. ಆದರೆ ದಯವಿಟ್ಟು ಶಾಂಪೂವನ್ನು ಹಾಕಿದವರು ಕೂಡ ನಾಯಿಗಳಿಗೆ ಇರುವಂತಹ ಶಾಂಪೂವನ್ನು ಅಥವಾ ಸಾಬೂನನ್ನು ಬಳಸಿ ಸ್ನಾನ ಮಾಡಿಸಬೇಕು ಒಂದು. ಮತ್ತು ನಾಯಿಗಳನ್ನು ಆದಷ್ಟು ಕಡಿಮೆ, 1 ತಪ್ಪಿದರೆ 2 ಮಾತ್ರ ಸ್ನಾನ ಮಾಡಿಸಬೇಕು, ಅಥವಾ ಜಾಸ್ತಿ ಕೊಳೆ ಆದಾಗ ಮಾತ್ರ, ಹೊರತು ದಿನಾಗಲು ಅಥವಾ ವಾರಕ್ಕೆ 2 ವಾರಕ್ಕೆ 3 ಅಂತೂ ಖಂಡಿತವಾಗಿಯೂ ಒದ್ದೆ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಆದಷ್ಟು ನಾಯಿಗಳನ್ನು ಸ್ನಾನ ಮಾಡಿಸುವಂಥ ಸಂದರ್ಭದಲ್ಲಿ ಕೂಡ ಕಿವಿಗಳಿಗೆ ನೀರು ಹೋಗೋದಕ್ಕೆ ಜಾಗ್ರತೆ ಮಾಡಬೇಕು. ಕಿವಿಗಳ ಒಳಗೆ ನೀರು ಹೋಯಿತು ಅಂತ ಹೇಳಿದರೆ ಈ ಕಿವಿಗಳು ಕೂಡ ಬಹಳ ಸೂಕ್ಷ್ಮ ನಾಯಿಗಳದ್ದು, ಸಣ್ಣ ಶಬ್ದವನ್ನು ಗ್ರಹಿಸ್ತವೆ ಒಂದು. ಅದಕ್ಕಿಂತ ಜಾಸ್ತಿಯಾಗಿ ಕಿವಿಯ ಒಳಗೆ ನೀರು ಇತ್ಯಾದಿ ಹೋದರೆ ಹೊರಗೆ ಬರೋದು ಬಾಕಿ ಭಾರಿ ಕಷ್ಟ. ಯಾಕೆಂತ ಹೇಳಿದರೆ ನಾಯಿಗಳ ಕಿವಿಯ ರಚನೆ ಆ ರೀತಿ ಉಂಟು, ಕಿವಿಯ ಒಂದು ಸೋಂಕು ಬಹಳ ಬೇಗನೆ ಆಗಿಬಿಡ್ತದೆ. ಹಾಗೆ ಕಿವಿಯ ಒಳಗೆ ನೀರು ಹೋಗದ ಹಾಗೆ ಬಹಳ ಜಾಗ್ರತೆ ವಹಿಸಬೇಕು. ಅದೇ ರೀತಿ ನಾಯಿಗಳನ್ನು ಸ್ನಾನ ಮಾಡಿಸಿದ ಮೇಲೆ ಅವಕ್ಕೆ ಒಂದು ಸ್ವಲ್ಪ ಈ ಮೈ ಕೊಡವಿ ನೀರನ್ನು ಜಾಡಿ ರಟಿಸಿ ಬಿಡ್ತವೆ, ಮಣ್ಣಿನಲ್ಲಿ ಹೊರಳಾಡ್ತವೆ. ಇಲ್ಲಾಂದ್ರೆ ಮಣ್ಣಿನಲ್ಲಿ ಹೊರಳಾಡ್ತವೆ. ಈಗ ಮಣ್ಣಿನಲ್ಲಿ ಹೊರಳಾಡದ ಹಾಗೆ ಜಾಗ್ರತೆಯನ್ನು ಮಾಡಬೇಕು. ಮತ್ತೆ ಈ ನಾಯಿಗಳು ಈ ನೀರನ್ನು ಮೈ ಕೊಡವಿ ರಟಿಸಿದ ಮೇಲೆ ಅದನ್ನು ಶುಭ್ರವಾಗಿ ಒಂದು ಬಟ್ಟೆಯಿಂದ ಒರೆಸಿಬಿಟ್ಟು ನಾವು ಅದಕ್ಕೆ ಆದಷ್ಟು ಇದನ್ನು ಅವಕಾಶವನ್ನು ಮಾಡಿಕೊಡಬೇಕು, ಶುಭ್ರವಾಗಿರುವಂಥ ಅವಕಾಶವನ್ನು ಮಾಡಿಕೊಡಬೇಕು. ಇಲ್ಲಾಂತ ಹೇಳಿದರೆ ನೀರಿನ ಪಸೆ ಒಳದಾಗ ಏನಾಗ್ತದೆ ಅಂತ ಹೇಳಿ ಮಣ್ಣಲ್ಲಿ ನೀವು ಹೇಳಿದಾಗೆ ಹೊರಳಾಡಿಕೊಂಡು ಪುನಃ ಕೊಳೆಯನ್ನು ಮಾಡಿಕೊಡ್ತದೆ. ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಸಮಸ್ಯೆಗಳೆಲ್ಲ ಬರ್ತವೆ ನಾಯಿಗಳಿಗೆ? ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೇಳಿದ ಹಾಗೆ ಒಂದು, ಮತ್ತು ಎರಡನೇದಾಗಿ ಕಿವಿ. ಕಿವಿಯಲ್ಲಿ ಕೂಡ ಜಾಸ್ತಿಯಾಗಿ ಕಿವಿಯ ಒಳಗೆ ಕೂಡ ಉಣ್ಣೆ ಇತ್ಯಾದಿಗಳು ಇರುವಂಥ ಸಾಧ್ಯತೆಗಳು ಉಂಟು. ಹಾಗಾಗಿ ಉಣ್ಣೆ ಇತ್ಯಾದಿಗಳನ್ನು ಕೈಯಿಂದ ತೆಗೆದು ಹಾಕಬಾರ್ದು ನಾವು. ಅದಕ್ಕೆ ಔಷಧಿಗಳನ್ನು ಹೊಟ್ಟೆಗೆ ಕೊಡುವಂಥದ್ದು ಉಂಟು ಅಥವಾ ಮೈಗೆ ಹಚ್ಚುವಂಥದ್ದು ಉಂಟು. ಅಂತಹ ಔಷಧಿಗಳನ್ನು ಹಾಕಿ ನಾವು ಅದನ್ನು ವಿಲೇವಾರಿ ಮಾಡಬೇಕು. ಮತ್ತು ಎರಡನೇದಾಗಿ ಸೋಂಕು ಈ ಹೊರಗೆ ಯಾವ ರೀತಿ ಪರೋಪಜೀವಿಗಳಿದ್ದಾವೋ ಅದೇ ರೀತಿ ಒಳಗೆ ಕೂಡ ದೇಹದ ಒಳಗೆ ಕೂಡ ಪರೋಪಜೀವಿಗಳು ಇರ್ತವೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈ ದುಂಡು ಹುಳುಗಳಿರ್ಬೋದು ಅಥವಾ ಬೇರೆ ನಮೂನೆ ಲಾಡಿ ಹುಳು ಇತ್ಯಾದಿ ಜಂತು ಹುಳುಗಳಿರ್ಬೋದು. ಹೀಗೆ ಈ ಹೊಟ್ಟೆ ಹುಳಕ್ಕೆ ಕಾಲಕಾಲಕ್ಕೆ ನಾವು ಔಷಧಿಯನ್ನು ಕೊಡಬೇಕಾಗ್ತದೆ. ಸಣ್ಣ ಮರಿಗಳಿಗೆ ಒಂದು ತಿಂಗಳಿನಿಂದ ಹಿಡಿದು ತಿಂಗಳು ತಿಂಗಳು ಒಂದು 6 ತಿಂಗಳಾಗಲ್ಲಿವರೆಗೆ ಔಷಧಿಯನ್ನು ಕೊಡಬೇಕು. ನಂತರ ಪ್ರತಿ 3 ತಿಂಗಳಿಗೆ ಒಂದು ಸಲ ಎಲ್ಲ ನಾಯಿಗಳಿಗೆ ಕೂಡ ಜಂತು ಔಷಧಿಯನ್ನು ಅಗತ್ಯವಾಗಿ ನಾವು ಕೊಡಬೇಕು. ಮತ್ತು ಒಂದೇ ರೀತಿಯ ಔಷಧಿಯನ್ನು ಪ್ರತಿ ಸಲ ಕೊಟ್ಟರೂ ಕೂಡ ಅಷ್ಟು ಪ್ರಯೋಜನ ಆಗೋದಿಲ್ಲ. ಯಾಕೆಂದರೆ ಬದಲಿಸಿ ಬದಲಿಸಿ ಕೊಟ್ಟರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಈ ಜಂತು ಔಷಧಿಗೆ ಕೂಡ ಯಾವ ರೀತಿ ಬೇರೆ ಕ್ರಿಮಿನಾಶಕಕ್ಕೆ ರೆಸಿಸ್ಟೆನ್ಸ್ ಬರ್ತದೋ ಅದೇ ರೀತಿ ಜಂತು ಔಷಧಿಗೆ ಕೂಡ ಜಂತುಗಳಿಗೆ ರೆಸಿಸ್ಟೆನ್ಸ್ ಬರ್ಬೋದು. ಹಾಗಾಗಿ ಪ್ರತಿ ಸಲ ನೀವು ನಿಮ್ಮ ವೈದ್ಯರನ್ನು ನಿಮ್ಮ ಹತ್ತಿದ ಪಶುವೈದ್ಯರನ್ನು ಕಂಡು ಕೇಳಿ ನೀವು ಔಷಧಿಯನ್ನು ತಗೊಂಡು ಹೋಗಬೇಕು. ರೈತರ ಔಷಧಿಯನ್ನು ತಗೊಂಡು ಹೋಗಬೇಕು. ಮತ್ತು ಇನ್ನೊಂದು, ಎಲ್ಲ ನಾಯಿಗಳಿಗೆ ಒಂದೇ ಔಷಧಿ ಒಂದೇ ಪ್ರಮಾಣದ ಔಷಧಿ ಕೂಡ ಆಗೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಔಷಧಿಗಳು ಕೂಡ ದೇಹದ ತೂಕಕ್ಕೆ ಅನುಗುಣವಾಗಿ ನಾವು ಕೊಡುವಂಥದ್ದು. ಹಾಗಾಗಿ ನಮ್ಮ ನಾಯಿಗೆ ಒಂದು ಮಾತ್ರೆ ಅಂತ ಹೇಳಿಕೊಂಡು ಹಾಗೆ ಕೊಟ್ಟರೆ ಅದರಲ್ಲಿ ಒಂದೋ ಜಾಸ್ತಿ ಆಗಿರ್ಬೋದು ಅಥವಾ ಕಡಿಮೆ ಆಗ್ಬೋದು. ಅದಕ್ಕೆ ಸರಿಯಾಗಿ ನಾಟಲಿಕ್ಕಿಲ್ಲ. ಕಡಿಮೆ ಡೋಸೇಜ್ ಕೊಟ್ಟಾಗ ಇನ್ನೊಮ್ಮೆ ಸರಿಯಾದ ಪ್ರಮಾಣದಲ್ಲಿ ಅದೇ ಮದ್ದನ್ನು ಕೊಟ್ಟರೂ ಕೂಡ ಅದು ನಾಟದೇ ಹೋದೀತು. ಹಾಗೆ ಆ ಎಚ್ಚರಿಕೆಯನ್ನು ವಹಿಸಬೇಕು. ಸಾಂಕ್ರಾಮಿಕ ರೋಗಗಳ ಬಗ್ಗೆ, ಸಾಂಕ್ರಾಮಿಕ ರೋಗಗಳಲ್ಲಿ ವೈರಸ್ಸಿಂದ ಬರುವಂಥದ್ದು ಇರ್ಬೋದು ಅಥವಾ ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು ಇರ್ಬೋದು ಅಥವಾ ಈ ಬೇರೆ ಪ್ರೋಟೋಸೋವಲ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೇವೆ, ಏಕಕೋಶಿ ಜೀವಿಗಳು, ಅದರಿಂದ ಬರುವಂಥದ್ದು ಇರ್ಬೋದು. ಪ್ರಮುಖವಾಗಿ ನಮ್ಮಲ್ಲಿ ಕಂಡು ಬರುವಂಥದ್ದು ಡಿಸ್ಟೆಂಪರ್ ಅಂತ ಹೇಳ್ತಾರೆ. ಸಾಮಾನ್ಯಕ್ಕೆ ಇಲ್ಲಿ ತುಳುನಾಡಲ್ಲಿ ಮಂಡೆ ಬಾಪು ಅಂತ ಹೇಳಿ ಒಂದು ಅಡ್ಡ ಹೆಸರಿಂದ ಕರೀತಾರೆ. ಯಾಕೆಂತ ಹೇಳಿದರೆ ಮಿದುಳನ್ನೇ ಮುಖ್ಯವಾಗಿ ಸೆಂಟ್ರಲ್ ನರ್ವ್ ಸಿಸ್ಟಮನ್ನು ಮುಖ್ಯವಾಗಿ ಬಾಧಿಸುವಂತಹ ಒಂದು ಕಾಯಿಲೆ. ಈ ಕಾಯಿಲೆ ಬಂದರೆ 2-4 ವಿಧದಲ್ಲಿ ಬರ್ತದೆ. ಅದು ನರ್ವ್ ಸಿಸ್ಟಮನ್ನು ಒಂದು ಈ ನರದ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥ ಥರದಲ್ಲಿ ಬರ್ಬೋದು, ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆ ಸರಿಯಾಗಿ ಕಾಣಿಸಿಕೊಳ್ಳುವಂಥ ರೀತಿಯಲ್ಲಿ ಬರ್ಬೋದು, ಡೈಜೆಸ್ಟಿವ್ ಸಿಸ್ಟಮಿಗೆ ಅಂದರೆ ಜೀರ್ಣಾಂಗ ವ್ಯೂಹವನ್ನು ಹೆಚ್ಚು ಕಾಡುವ ನಮೂನೆಯಲ್ಲಿ ಬರ್ಬೋದು, ಅಥವಾ ಚರ್ಮವನ್ನು ಹೆಚ್ಚು ಕಾಡುವ ನಮೂನೆಯಲ್ಲಿ ಕ್ಯುಟೇನಿಯಸ್ ಫಾರ್ಮ್ ಅಂತ ಹೇಳಿ ಕೂಡ ಬರ್ಬೋದು. ಒಟ್ಟಾರೆಯಾಗಿ ಈ ಡಿಸ್ಟೆಂಪರ್ ಕಾಯಿಲೆ ಬಂದರೆ ಅದು ವೈರಸ್ಸಿಂದ ಬರುವಂಥದ್ದು, ಒಂದು ನಮೂನೆ ಕೈಕಾಲು ಬರದ ಹಾಗೆ ಆಗುವಂಥದ್ದು, ಅಥವಾ ಹಿಂದಿನ ಭಾಗ ನಾಯಿಗಳಿಗೆ ಬರದ ಹಾಗೆ ಆಗುವಂಥದ್ದು, 2 ಕಾಲು ಬರದ ಹಾಗೆ ಆಗುವಂಥದ್ದು, ಅಥವಾ ತಲೆಯನ್ನು ಅಡ್ಡಡ್ಡ ಆಡಿಸುವಂಥದ್ದು ಇತ್ಯಾದಿಗಳು ಲಕ್ಷಣ ನಿಧಾನಕ್ಕೆ ಕಂಡು ಬರ್ತದೆ. ಶುರುವಲ್ಲಿ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಕಂಡು ಬಂದರೂ ಕೂಡ ತುಂಬ ಜ್ವರ ಇರ್ತದೆ, ಮತ್ತು ಆಹಾರ ತಿನ್ನೋದಿಲ್ಲ ಹೇಳುವಂಥ ಪ್ರಮುಖವಾದಂಥ ಲಕ್ಷಣ ಇರ್ತದೆ. ಇದು ಡಿಸ್ಟೆಂಪರು. ಮತ್ತು ರೇಬಿಸ್, ಹೌದು, ರೇಬಿಸ್ ಇನ್ನೊಂದು ಪ್ರಮುಖವಾದಂತಹ ಕಾಯಿಲೆ. ರೇಬಿಸ್ ಅಂತ ಹೇಳುವಂಥದ್ದು ಹುಚ್ಚು ನಾಯಿ ಅಥವಾ ನಾಯಿ ಹುಚ್ಚು ರೋಗ ಅಂತ ಏನು ಹೇಳ್ತೇವೆ, ಅದಕ್ಕೆ ರೇಬಿಸ್ ಅಂತ ಹೇಳ್ತಾರೆ. ಈ ಡಿಸ್ಟೆಂಪರ್ ಅಂತ ಹೇಳುವಂಥದ್ದು ಗಾಳಿಯಲ್ಲಿ ಡ್ರಾಪ್ಲೆಟ್ ಇನ್ಫೆಕ್ಷನ್ ಮುಖಾಂತರ ನಾಯಿಂದ ನಾಯಿಗೆ ಹರಡ್ತದೆ. ಆದರೆ ರೇಬಿಸ್ ಅಂತ ಹೇಳುವಂಥದ್ದು ನಾಯಿ ಕಚ್ಚಿದರೆ ಮಾತ್ರ ಹರಡುವಂಥದ್ದು. ಆದರೆ ರೇಬಿಸ್ ಅಂತ ಹೇಳುವಂಥದ್ದು ಎಲ್ಲ ಪ್ರಾಣಿಗಳಿಗೆ ನಾಯಿ ಹರಡಿಸ್ಬೋದು, ಅಥವಾ ಯಾವುದೇ ರೇಬಿಸ್ ಬಂದಂತಹ ಒಂದು ಪ್ರಾಣಿ ನಾಯಿಗೆ ಕಚ್ಚಿದರೆ ಅದಕ್ಕೆ ರೇಬಿಸ್ ಬರ್ಬೋದು. ಡಿಸ್ಟೆಂಪರ್ ಅಂತ ಹೇಳುವಂಥದ್ದು ಬರೀ ನಾಯಿಗಳಿಗೆ ಮಾತ್ರ ಬರುವಂಥದ್ದು, ಮತ್ತು ನಾಯಿಯಿಂದ ನಾಯಿಗೆ ಮಾತ್ರ ಹರಡೋದು. ರೇಬಿಸ್ ಒಂದು ನಾಯಿಗೆ ಬಂತು ಅಂತ ಹೇಳಿದರೆ ಅದು ಯಾವ್ಯಾವ ನಾಯಿ ಪ್ರಾಣಿಗಳಿಗೆ ಕಚ್ಚಿದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಬರುವಂಥ ಒಂದು ಸಾಧ್ಯತೆ ಉಂಟು, ಕಚ್ಚುವುದರಿಂದ ಮಾತ್ರ ಬರೋದು. ಈ ರೇಬಿಸ್ ಅಂತ ಹೇಳುವುದು ಈ ನಾಯಿ ಕಚ್ಚಿದ ಒಂದು ಭಾಗದಿಂದ ಮಿದುಳಿಗೆ ಇರುವಂಥ ದೂರದ ಮೇಲೆ ಹೊಂದಿಕೊಂಡು ಅದಕ್ಕೆ ರೋಗೋಲ್ಬಣದ ಒಂದು ಹೊತ್ತನ್ನು ತೆಕ್ಕೊಳ್ತದೆ. ಇನ್ನೊಂದು ನಾಯಿಗೆ ಕಚ್ಚುವಾಗ ಅಥವಾ ಇನ್ನೊಂದು ಪ್ರಾಣಿಗೆ ಕಚ್ಚುವಾಗ ತಲೆ ಭಾಗಕ್ಕೆ ಮೂಗಿಗೆ ಎಲ್ಲ ಕಚ್ಚಿದರೆ ಬಹಳ ಬೇಗನೆ ಆ ಪ್ರಾಣಿಗೆ ಶುರು ಆಗ್ಬೋದು, ಅಥವಾ ಅದರಲ್ಲಿ ಎಷ್ಟು ವೈರಸ್ ಇತ್ತು ಅಂತ ಹೇಳುವುದು ಮತ್ತು ಎಷ್ಟು ಆಳಕ್ಕೆ ಎಷ್ಟು ವೈರಸ್ಸು ಅದರಲ್ಲಿ ನೂಕಲ್ಪಟ್ಟಿತು ಹಾಕಲ್ಪಟ್ಟಿತು ಅಂತ ಹೇಳುವಂಥದ್ರ ಮೇಲೆ ಕೂಡ ಹೊಂದಿಕೊಂಡುಂಟು. ಹಾಗಾಗಿ ಈ ರೇಬಿಸ್ ಬಂದಂತಹ ಒಂದು ನಾಯಿಯಾಗಲಿ ಯಾವುದೇ ಪ್ರಾಣಿಯಾಗಲಿ ಇನ್ನೊಂದು 10 ನಾಯಿಗಳಿಗೆ ಕಚ್ಚಿಕೊಂಡು ಹೋದ್ರೆ ಎಲ್ಲ ಹತ್ತಕ್ಕೂ ಕೂಡ ರೇಬಿಸ್ ಶುರು ಆಗಬೇಕು ಅಂತ ಹೇಳಿಲ್ಲ. ಒಂದು ಎಂಟಕ್ಕೆ ಶುರು ಆಗ್ಬೋದು, ಎರಡಕ್ಕೆ ಶುರು ಆಗೋದೇ ಇರ್ಬೋದು, ಅಥವಾ ನಾಲ್ಕಕ್ಕೆ ಶುರು ಆಗ್ಬೋದು, ಆರಕ್ಕೆ ಶುರು ಆಗೋದೇ ಇರ್ಬೋದು. ಇಂತಹ ಸಂದರ್ಭಗಳುಂಟು. ಬಾರದ ಹಾಗೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ಕ್ರಮವನ್ನು ಹೌದು ಕೈಗೊಳ್ಳಬಹುದು? ರೇಬಿಸ್ ಬಾರದ ಹಾಗೆ ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಹೇಳಿಕೊಂಡು ಒಂದು ಇದು ಲಸಿಕೆ ಉಂಟು. ವರ್ಷಕ್ಕೆ ಒಮ್ಮೆ ಲಸಿಕೆ ಹಾಕುವ ಮುಖಾಂತರ, ಆರಂಭದಲ್ಲಿ ಎರಡು ಡೋಸ್ ಹಾಕಬೇಕಾಗ್ತದೆ, ಮತ್ತೆ ವರ್ಷಕ್ಕೆ ಒಮ್ಮೆ ಲಸಿಕೆ ಹಾಕುವ ಮುಖಾಂತರ ನಾವು ನಾಯಿಗಳನ್ನು ಈ ನಾಯಿ ಹುಚ್ಚು ರೋಗದ ವಿರುದ್ಧವಾಗಿ ರಕ್ಷಿಸಿಕೊಳ್ಳಿಕ್ಕಾಗ್ತದೆ. ಅದೇ ರೀತಿ ಡಿಸ್ಟೆಂಪರು ಅನ್ನುವ ಕಾಯಿಲೆ ವಿರುದ್ಧ, ಡಿಸ್ಟೆಂಪರು, ಹೆಪಟೈಟಿಸು, ಮತ್ತು ಪಾರೋವೈರಸ್, ಪ್ಯಾರಾ ಇನ್ಫ್ಲುಯೆನ್ಸ ವೈರಸ್, ಲೆಪ್ಟೋಸ್ಪೈರಾ ಅಂತ ಹೇಳಿಕೊಂಡು ಇತ್ಯಾದಿ ಇಷ್ಟರ ವಿರುದ್ಧ ಒಟ್ಟಿಗೆ ಒಂದು ಲಸಿಕೆಯನ್ನು ಹಾಕುವ ಮುಖಾಂತರ, ಅದು ಕೂಡ ಹಾಗೆ ವರ್ಷಕ್ಕೆ ಒಮ್ಮೆ ಲಸಿಕೆಯನ್ನು ಹಾಕುವ ಮುಖಾಂತರ ನಾವು ನಾಯಿಗಳನ್ನು ಈ ಕಾಯಿಲೆಗಳ ವಿರುದ್ಧ ರಕ್ಷಿಸಿಕೊಳ್ಳಿಕ್ಕೆ ಆಗ್ತದೆ. ನಾಯಿಗಳ ಬಗ್ಗೆ ಸಾಕಷ್ಟು ಗಮನವನ್ನು ಕೊಟ್ಟಿದ್ದೇವೆ, ನಾಯಿ ಸಾಕುವವರ ಬಗ್ಗೆ ಅವರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ನಾಯಿ ಜೊತೆಗೆ ಒಡನಾಡುವಾಗ? ನಾಯಿ ಜೊತೆಗೆ ಒಡನಾಡುವಾಗ ಅಂತ ಹೇಳಿದರೆ, ಈಗ ನಮಗೆ ಗೊತ್ತಿಲ್ಲದ ನಾಯಿ ಒಂದು ನಾವನ್ನ ತೆಕ್ಕೊಂಡು ಬರುವಾಗ, ನಾವು ಯಾರ್ಯಾರು ಮನೆಯಲ್ಲಿ ಇದ್ದೇವೆ, ಯಾರ್ಯಾರು ನಾಯಿಯ ಜೊತೆ ಸಾಕಾಣಿಕೆಯನ್ನು ಅಥವಾ ಅದನ್ನು ಒಂದು ಈ ಅಭ್ಯಾಸವನ್ನು ಮಾಡ್ತೇವೆ, ನಾಯಿಯ ಒಟ್ಟಿಗೆ ಒಡನಾಟವನ್ನು ಮಾಡ್ತೇವೆ, ಎಲ್ಲರೂ ಕೂಡ ಹೋಗಿ ಒಂದು ನಾಯಿಯನ್ನು ಸೆಲೆಕ್ಷನ್ ಮಾಡೋದು ಅಥವಾ ಒಂದು ಆಯ್ಕೆ ಮಾಡೋದು ಒಳ್ಳೆಯದು. ಯಾಕೆಂತ ಹೇಳಿದರೆ, ಒಬ್ಬನಿಗೆ ಆದ ನಾಯಿ ಇನ್ನೊಬ್ಬನಿಗೆ ಅದು ಹೊಂದಾಣಿಕೆ ಆಗಬೇಕು ಅಂತ ಹೇಳಿಲ್ಲ ಒಂದು. ಮತ್ತು ಎರಡನೇದಾಗಿ, ಒಂದು ನಾಯಿಯನ್ನು ನಾವು ತಗೊಂಡು ಬರುವಾಗ ಶುರುವಿಗೆ ಅದನ್ನು ಕರೆದು ಮುಟ್ಟಿ ಮಾತಾಡಿಸಿ ಅದು ನಮಗೆ ಒಗ್ಗಿದ್ರೆ ಮಾತ್ರ ನಾವು ತರಬೇಕು. ಎರಡನೇದಾಗಿ, ನಾಯಿಯನ್ನು ಮುಟ್ಟಿ ಇದು ಏನು ನಾವೇನು ಆಟ ಆಡ್ತೇವೆ ಅಥವಾ ಏನು ಚಟುವಟಿಕೆಗಳನ್ನು ಮಾಡ್ತೇವೆ ಎಲ್ಲ ಮಾಡಿದ ಮೇಲೆ, ಇನ್ನು ನಾವು ಆಹಾರ ಸೇವನೆಯ ಮೊದಲು ಶುಭ್ರವಾಗಿ ಕೈಗಳನ್ನು ನಾವು ತೊಳೆದುಕೊಳ್ಳಬೇಕು. ಹೀಗೆ ಮತ್ತೆ ಇನ್ನೊಂದೇನು ಅಂತ ಹೇಳಿದರೆ, ಈ ಗೊತ್ತಿಲ್ಲದ ನಾಯಿ, ಅಕಸ್ಮಾತ್ ನಾವು ಬೀದಿ ನಾಯಿ ಇರ್ಬೋದು ಅಥವಾ ಇನ್ನೊಂದು ಮನೆಗೆ ಹೋದಾಗ ಬೇರೆ ಮನೆಯ ನಾಯಿ ಆಗಿರ್ಬೋದು, ನಮಗೆ ಅಕಸ್ಮಾತಾಗಿ ಕಚ್ಚಿದರೆ ಆವಾಗ ನಾವು ಅದು ನಾಯಿ ನೋಡಲಿಕ್ಕೆ ಸಿಗ್ತದಾ ಇಲ್ಲವಂತ ಹೇಳುವಂಥದ್ದು ಪ್ರಧಾನ. ನಾಯಿಗೆ ನಮಗೆ ಗಮನಿಸಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ, ಇನ್ನೊಂದು ಮನೆಯ ನಾಯಿ ಅಂತ ಹೇಳಿದರೆ, ಕಚ್ಚಿದಲ್ಲಿಂದ ಒಂದು 10 ದಿವಸಗಳ ಕಾಲ ನಾಯಿಯನ್ನು ನಾವು ಗಮನಿಸಬೇಕು. 10 ದಿವಸಗಳ ಕಾಲ ನಾಯಿ ಹುಷಾರಿತ್ತು ಅಂತ ಹೇಳಿದರೆ ನಾವು ನಮಗೆ ಕಚ್ಚಿದಂಥ ವಿಷಯವನ್ನು ಮರೆತು ಬಿಡ್ಬೋದು. ಇಲ್ಲ, 10 ದಿನದ ಒಳಗೆ ನಾಯಿ ಕಾಣೆ ಆಯಿತು ಅಥವಾ ಸತ್ತು ಹೋಯಿತು ಅಂತ ಹೇಳಿದರೆ, ಅದು ನಾಯಿಯ ಬಗ್ಗೆ ನಾವು ಇದು ಸಂದೇಹದಿಂದ ನಾವು ಅದಕ್ಕೆ ಹುಚ್ಚು ನಾಯಿ ರೋಗ ನಿರೋಧಕವಂಥ ಲಸಿಕೆಯನ್ನು ನಾವು ತೆಕ್ಕೊಳ್ಬೇಕಾಗ್ತದೆ. ಬೀದಿ ನಾಯಿ ಆದರಂತೂ ಅವಶ್ಯಕವಾಗಿ ನಾವು ತೆಕ್ಕೊಳ್ಬೇಕಾಗ್ತದೆ. ಅದು ಎಂತಹ ನಾಯಿ, ಹುಚ್ಚು ನಾಯಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ನಾವು ಅದಕ್ಕೆ ಮುಂಜಾಗರೂಕತೆಯ ಕ್ರಮವಾಗಿ ಲಸಿಕೆಯನ್ನು ಹಾಕಿಸಿಕೊಳ್ಬೇಕಾಗ್ತದೆ. ಬಹಳ ಸಂತೋಷ ಡಾಕ್ಟರ್ ಸೂರ್ಯನಾರಾಯಣ ಅವರೇ. ನಾಯಿ ಸಾಕಣೆಯ ಒಂದು ಸೂಕ್ಷ್ಮಗಳು ಏನೇನು ಹಾಗೂ ಯಾವ ಯಾವ ವಿಚಾರವನ್ನು ನಮ್ಮ ರೈತರು ಗಮನಿಸಬೇಕು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನಾಯಿ ಸಾಕಣೆಯ ಕುರಿತು ಬೆಳ್ಳಾರಿಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ಟಿಎಸ್ ಪ್ರಸಾದ್. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ. फसलों की बुवाई एवं कटाई करते समय आपस में कम से कम 2 गज की दूरी बनाए रखें. फसल की कटाई करने के बाद छोटे छोटे ढेरों में इकट्ठा करें. कृषि के औजारों की समय समय पर सफाई करें. एक दूसरे के साथ औजारों की अदला बदली न करें. श्रमिकों के शौचालयों और हाथ धोने की जगह की ठीक से सफाई जरूरी है. बुवाई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं. कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें. मशीनों के इस्तेमाल से पहले और इस्तेमाल के बाद हाथ साबुन से साफ करें. वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें. खरीद केंद्र पर आने से पहले किसानों एवं श्रमिकों की जांच. खरीद केंद्रों पर भीड़ न लगाएं एवं किसानों को बारी बारी से बुलाएं. गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े. कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಲ್ಗೆ 48,000 to 51,500, ಹೊಸ ಅಡಿಕೆ 38,000 to 43,000, ಕೋಕಾ ಕ್ವಿಂಟಲ್ಗೆ 32,500 to 37,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,500 to 13,000, ತೆಂಗಿನಕಾಯಿ 1ನೇ ವರ್ಗ 1,000 to 27,000, ಎರಡನೇ ವರ್ಗ 10,000 to 15,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,650 to 2,800, ಕಟ್ಸಂಬರ್ 2,200 to 2,950, ಐಆರ್8 2,400 to 2,850, ಭತ್ತ ಆಮದು ಕ್ವಿಂಟಲ್ಗೆ 1,700 to 1,800, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 3,900 to 4,000, ಕೆಂಪು 3,700 to 3,800, ಕಪ್ಪು ಕ್ವಿಂಟಲ್ಗೆ 3,900 to 4,000, ಮೆಣಸು ಆಮದು ಕ್ವಿಂಟಲ್ಗೆ 15,000 to 19,000, ಕಾಳು ಮೆಣಸು 37,000 to 44,500, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 9,500 to 10,500, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 1,000 to 1,500, ಕದಳಿ ಸ್ಥಳೀಯ 1,800 to 2,200, ಗಾಳಿ 1,000 to 1,500, ನೇಂದ್ರ ಕ್ವಿಂಟಲ್ಗೆ 1,800 to 2,500. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಯನ್ನ ಕೇಳಿದಿರಿ. ಇದೀಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳಿ ಒಂದು ಜಾನಪದ ಗೀತೆ, ಯಾಕೆ ಬಡಿದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ. ನೀನೋಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ. ನೀನೋಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ನೀನೋಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ತಮ್ಮ ಎಲ್ಲಿ ತನಕ ಹೆಂಡ್ರು ಮಕ್ಕಿರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ. ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ. ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೇಚಿ ಸಂಸಾರ ಮೇಚಿ. ನೀನೋಗಾದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ. ನೀನೋಗಾದರಿಯೇ ತಮ್ಮ ಕಣ್ಣ ಮೋಚಿ.